ಕಲ್ಯಾಣ ಪ್ರಸಂಗದಿಂದ ಆಯ್ದ ಹಾಡುಗಳು. ತಂದೆ ಪಾಕದತ್ತನಲ್ಲಿ ವೆಂಕಟರಮಣನು ಬೇಟೆಗೆ ತೆರಳಲು ಅಪ್ಪಣೆ ಪಡೆಯುವ ಸನ್ನಿವೇಶದ ಪದ್ಯ ಅಪ್ಪಯ್ಯ ಕೇಳೆನಗಿಪ್ಪ ವಿನೋದವ ಅಷ್ಟದಾಳ. ಅಪ್ಪಯ್ಯ ಕೇಳೆನಗಿಪ್ಪ ವಿನೋದವ ಪಾಕದತ್ತನು ಹೀಗೆ ಹೇಳುವನು, ಮಗನೆಂದ ನುಡಿ ಕೇಳಿ ರೂಪಗತಾಳ. ಮಗನೆಂದ ನುಡಿ ಕೇಳಿ ಬಿಗಿದಪ್ಪಿ ಮುದ್ದಿಸಿ ನಗೋತ ಎಂದನು ನಿನಗೆ ಹಾಗೆ ಮೃಗ ಬೇಡೆಯ ಗಡವಿಗೆ ಹೋಗಿ ಬಗೆ ನಾನು ಮೃಗ ಬೇಡೆಯ ಗಡವಿಗೆ ಹೋಗಿ ಬಗೆ ನಾನು ಸುಗುಣ ನೀ ಸಂದರ್ಭದ ಇನ್ನೊಂದು ಹಾಡು ಬಿಡು ಬಿಡು ಬಿಡಿ ಪರಿ ವೀರರಸ ತ್ವರಿತ ದ್ರಿವುಡೆ ಪಾಕದತ್ತನು ಮಗನ ಮಾತಿಗೆ ಒಪ್ಪಿ ಬೇಟೆಗೆ ತೆರಳಲು ಒಪ್ಪಿಗೆ ಕೊಡುತ್ತಾನೆ. ಈ ಹಾಡು ಹೀಗಿದೆ: ಮುಕುರ ಕದಪಿನ ಮುದ್ದು ಕೇಳ. ಇದೊಂದು ಭಾಮಿನಿ ಹಾಡು. ಮಗರ ಕದಪಿನ ಮುದ್ದು ಕೇಳ ಮುಕರ ಕದಪಿನ ಮುದ್ದು ಕೇಳ ಮಕರ ಗುಂಡಲ ತರನ ಮಾತಿಗೆ ಬಗುಳಿ ಎರದನ ನಗುತ ಬಗುಳೆ ಎರದನು ನಗುತ ಮುದ್ದಿಸಿ ಬಳಿಕ ಲಬ್ಧಗರ ನಿಗರವಾನಾಡುತ್ತಲಿ ಬಾಲಗರು ಇವನು ಬೇಡೆಯ ಬೇಗ ತಿಳಿಯನು ಜತನ ನಿಮ್ಮದೇನು ಜತನ ನಿಮ್ಮದೇನು ಕಳುಗಿದ ಹರವಿ ನಂದನನು ಹರಸಿ ಕಳುಗಿದ ನಂದನನ ಬಗುಳೆಯ ರಸನು ನಗುದ ಮುದ್ದಿದೆ ಪದ್ಮಾವತಿಯು ವನವಿಹಾರಕ್ಕೆಂದು ಹೊರಡುವಳು. ಆಗ ತನ್ನ ಸಖಿಯರನ್ನೆಲ್ಲ ಬಳಿಗೆ ಕರೆದು ಹೀಗೆ ಹೇಳುವಳು. ಆ ಸನ್ನಿವೇಶದ ಹಾಡು ಹೀಗಿದೆ: ಸಖಿಯರೆಲ್ಲ ಬನ್ನಿರಿಂದು ರೂಪಕತಾಳ. ಸಖಿಯರೆಲ್ಲ ಬನ್ನಿರಿಂದು ಆ ಹೋಗುವ ನಾವು ವನಕ್ಕೆ ಹೋಗುವ ವನಕ್ಕೆ ಹೋಗುವ ಕಾನನದಲ್ಲಿ ಸಖಿಯರೊಂದಿಗೆ ವಿಹರಿಸುತ್ತಿರುವ ಪದ್ಮಾವತಿಯನ್ನು ನೋಡಿ ವೆಂಕಟರಮಣನು ತನ್ನ ಮನದಲ್ಲಿ ಹೀಗೆ ಹೇಳುವನು, ಶಿವಶಿವ ಮಹಾದೇವ. ಈ ಹಾಡು ಜಂಪೆ ತಾಳದಲ್ಲಿದೆ. ಶಿವ ಶಿವ ಜೊತೆಗಿನ್ನಾವ ಕಥಿಯೋಳ ಮಾನವನ ಜೊತೆಗಿನ್ನಾವ ಕಥಿಯೋಳ ಶಿವ ಶಿವ ಪದ್ಮಾವತಿಯನ್ನು ಶ್ರೀನಿವಾಸನು ಮಾತನಾಡಿಸುವ ಸಂದರ್ಭದ ಪದ್ಯ ಸತಿ ಶಿರೋಮಣಿ ನಿನ್ನ ಜತೆಯ ಲಾವಣ್ಯರು ಏಕತಾಳ. ಸತಿ ಶಿರೋಮಣಿ ನಿನ್ನ ಜತೆಯ ಪದ್ಮಾವತಿಯನ್ನು ನೋಡಿ ಬಂದು ವಿರಹ ವೇದನೆಯಲ್ಲಿ ಮುಸುಗಿಟ್ಟು ಮಲಗಿರಲು ತಾಯಿ ಬಕುಳಾವತಿ ಬಂದು ವಿಚಾರಿಸುವುದು. ಹರಿಯು ವಲ್ಮಿಕದಿ ತೊರೆದನ್ನ ಪಾನವ ರೂಪಕತಾಳ. ಹರಿಯು ಮುದಿ ಬಕುಳಾವತಿ ಪಕ್ಷವೋ ಜಗಳ ಭಾವ ಶುದ್ಧಿಯೋ ಎಸಗಿರ ಹಗಲು ಹೊತ್ತಿನಲ್ಲಿ ಕಳೆಗೊಂದಿದೆ ತಗಿಂದಿಲಿ ನಿನ್ನ ವದನವು ಮಲಗಿಗೆ ಹಗಲು ಹೊತ್ತಿನಲ್ಲಿ ಇತ್ತ ಪದ್ಮಾವತಿಯು ಚಿಂತಿತಳಾಗಿ ಮಲಗಿರಲು ತಂದೆ ಆಕಾಶನಾಯನು ಬಂದು ನುಡಿವನು. ಈ ಪದ್ಯ ಹೀಗಿದೆ: ಮಗಳೇ ಮೃದು ಸಾರಸ ನಿಭ ಪದ ಯುಗಳಿ ತ್ರಿವುಡೆತಾಳ. ಮಗಳೇ ಮೃದು ಸಾರದ ನಿಭ ಪದ ಯುಗಳೇ ಆಕಾಶರಾಯನಲ್ಲಿಗೆ ಬಂದ ಕೊರವಂಜಿಯು ಪದ್ಮಾವತಿ ಚೇತರಿಸಿಕೊಳ್ಳಲು ಇರುವ ದಾರಿ ಹೇಳುವಳು. ಕೇಳಯ್ಯ ಭೂಪ ಕೇಳಯ್ಯ ಅಷ್ಟತಾಳ. ಕೇಳಯ್ಯ ಭೂಪ ಕೇಳಯ್ಯ ಕೇಳಯ್ಯ ಭೂಪ ಕೇಳಯ್ಯ ಭೂಪ ಸುಶೀಲನೇ ನಿನ್ನ ಪಾರಯ ತುಗೂಟ ನಿರ್ಮೂಲವ ಮುನ್ನ ಲೇದಾದು ದೈ ಕೇಳಿ ಸತಿ ತಾನು ದಾಸಿಯ ರೊಟನೆ ಕ್ರೀಡಾ ದರಸಿಯನು ಪಾಸಾರಲಲ್ಲಿ ನಿವೇದಗೊಂಡುದನು ಶೇಷ ಗಿರೀಶ ಲಕ್ಷ್ಮೀಶ ನೋಡಿದನು ಕೇಳಯ್ಯ ಭೂಪ ಕೇಳಯ್ಯ. ಈಗ ಮಂಗಳ ಹಾಡು. ಶ್ರೀ ದುರ್ಗಾ ಪರಮೇಶ್ವರಿಯೇ ಪದನ ಬಿರೆ ಭ್ರಾಮರಿ ಭ್ರಾಮರಿ ಶ್ರೀ ದುರ್ಗಾ ಪರಮೇಶ್ವರಿಯೇ ನಮಃ ಈ ಜನರ ದಿ ಸರ್ವೇಶ್ವರಿ ನಿನ್ನನು ಕೋಶದಿ ನುದಿಗುವೆ ಪಾಲಿತು ಅಪಯ ಶ್ರೀ ದುರ್ಗಾ ಪರಮೇಶ್ವರಿಯೇ ಗೋಪಾಲನಿಗೆ ಮುನಿ ಜನ ವಂದಿತ ಮಾಧವಗೆ

ತಾಳು ಮನವೇ ಎಲ್ಲರನು ಸಲಹುವನು ಇದಕ್ಕೆ ಸಂಶಯವಿಲ್ಲ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಧಾರ ಇತ್ತವರು ಯಾರೋ ಅಡವಿಯೊಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರ ಇತ್ತವರು ಯಾರೋ ಪಡೆದ ಜನನಿಯ ತೆರದೆ ಸ್ವಾಮಿ ಹೊಣೆಗೀಡಾಗಿ ಪಡೆದ ಜನನಿಯ ತೆರದೆ ಸ್ವಾಮಿ ಹೊಣೆಗೀಡಾಗಿ ಬಿಡದೆ ರಕ್ಷಿಪನಿದಕ್ಕೆ ಸಂದೇಹವೇಡ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎಲ್ಲರನು ಸಲಹುವನು ಇದಕ್ಕೆ ಸಂಶಯವಿಲ್ಲ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಕಲ್ಲಿನಲ್ಲಿ ಹುಟ್ಟಿತ ಕೂಗುವ ತಪ್ಪೆಗೆ ಅಲ್ಲಿ ಆಹಾರವನು ತಂದಿಯುವರ್ಯಾರೋ ಕಲ್ಲಿನಲ್ಲಿ ಹುಟ್ಟಿತ ಕೂಗುವ ತಪ್ಪೆಗೆ ಅಲ್ಲಿ ಆಗಾರವನು ತಂದಿಯುವವರ್ಯಾರೋ ಬಲ್ಲಿದನು ಕಾಗಿ ನೆಲೆಯಾದಿ ಕೇಶವರಾಯ ಬಲ್ಲಿದನು ಕಾಗಿ ನೆಲೆಯಾದಿ ಕೇಶವರಾಯ ಎಲ್ಲರನು ಸಲಹುವನು ಇದಕ್ಕೆ ಸಂಶಯವಿಲ್ಲ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ ಎಲ್ಲರನು ಸಲಹುವನು ಇದಕ್ಕೆ ಸಂಶಯವಿಲ್ಲ ತಲ್ಲಣಿಸ